ಯಾಕೆ ಅನಿಸುತ್ತೆ ನಿಮಗೆ ಸಾವಯವ ಕೃಷಿ ಉತ್ತಮ ಅಂತ? ರಾಸಾಯನಿಕ ಅಂದ್ರೆ ಖರ್ಚು, ಹೊರಗಿಂದ ತಂದು ಹಾಕ್ಬೇಕು. ಸಾವಯವ ಅಂದ್ರೆ ನಮ್ಮ ಹಸುಗಳದ್ದೇ ಗೊಬ್ಬರ, ಆಮೇಲೆ ಜೀವಾಮೃತ ನಾವೇ ಮನೇಲಿ ತಯಾರು ಮಾಡ್ತೀವಿ, ಮೆಣಸಿನ ಬಳಿಗೆ ಅದಕ್ಕೆ ತೋಟಕ್ಕೆ ಎಲ್ಲ ಹಾಕ್ತೀವಿ. ಪರವಾಗಿಲ್ಲ ಸರ್, ಮುಂಚೆ ಎಲ್ಲ ಇದ್ರದ್ದು ರಾಸಾಯನಿಕ ಗೊಬ್ಬರದಿಂದ ಭಾಳಷ್ಟು ಅಡಿಕೆ ಮರಗಳು ತಲೆಯೆಲ್ಲ ಹೋಗ್ಬಿಟ್ವು. ಈಗ ಸ್ವಲ್ಪ ಸುಧಾರಿಸಿದೆ ಸರ್, ಸಾವಯವ ಕೃಷಿ ಮಾಡಿರೋದ್ರಿಂದ. ಈಗ ಬಸಣ್ಣ ಅವರೇ, ಈಗ ನಿಮ್ಮ ಮನೆಯವರು ಹೇಳಿದ್ರು ಈ ಒಂದು ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತ ಹೇಳಿದರು, ಅಂದರೆ ನೀವು ಯಾವ ರೀತಿ ಅದಕ್ಕೆ ಪ್ರೋತ್ಸಾಹ ಕೊಡ್ತೀರಾ? ನಾವು ಈಗ ಮುಂಚೆ ಎಲ್ಲ ರಾಸಾಯನಿಕ ಕೃಷಿ ಮಾಡ್ತಾ ಇದ್ವಿ ಸರ್, ಈಗ 2 ವರ್ಷದಿಂದ ನಾವು ಸಾವಯವ ಕೃಷಿಗೆ ನಿಧಾನಕ್ಕೆ ಬದಲಾವಣೆ ಮಾಡ್ಕೊತಾ ಇದ್ದೀವಿ ಸರ್. ಒಂದು ಮುಂದಿನ ಜನಾಂಗಕ್ಕೆ ಭೂಮಿಯನ್ನು ಉತ್ತಮ ಸ್ಥಿತಿಯಲ್ಲಿ ವರ್ಗಾಯಿಸೋದು ನಮ್ಮ ಜವಾಬ್ದಾರಿಯಾಗಿದೆ ಸರ್. ಮತ್ತು ರೈತರ ಖರ್ಚನ್ನು ಕಡಿಮೆ ಮಾಡಬೇಕಾಗಿದೆ. ನಮ್ಮ ದುಡ್ಡನ್ನು ಹೋಗಿ ಯಾವುದೋ ಎಂ ಕಂಪ್ನಿಗೆ ಕೊಟ್ಟು ನಾವು ಬರೀ ಕೈಯಲ್ಲಿ ವಾಪಸ್ ಬರೋದಕ್ಕಿಂತ ನಮ್ಮಲ್ಲಿರೋ ಕಚ್ಚಾ ಪದಾರ್ಥಗಳನ್ನೇ ಬಳಸ್ಕೊಂಡು ತೋಟಗಾರಿಕೆಯನ್ನು ಮಾಡೋದು ಅತಿ ಉತ್ತಮವಾದ ರೀತಿ ಅಂತ ಅನ್ನಿಸ್ತಾ ಇದೆ ಸರ್. ಈ ವಿಷಯದಲ್ಲಿ ನಮಗೆ KVK ಬಸವನಗೌಡರು ತುಂಬ ಮಾರ್ಗದರ್ಶನ ಮಾಡ್ತಿದ್ದಾರೆ ಸರ್. ಅಂದರೆ ಇವತ್ತು ಕೃಷಿಯಲ್ಲಿ ನಾವು ಖರ್ಚನ್ನು ಕಡಿಮೆ ಮಾಡಿಕೊಂಡಾಗ ಲಾಭದಾಯಕವಾದಂಥ ಒಂದು ಕೃಷಿ ಆಗುತ್ತಲ್ವ? ಖಂಡಿತ ಸರ್, ಖರ್ಚೆ ಇಲ್ಲ ಅಂದಮೇಲೆ ನಮಗೆ ಬಂದ ಹಣ ಎಲ್ಲದೂ ನಮ್ದೇನೆ. ಹಂಗಾಗಿ ಆದಷ್ಟು ಸಾವಯವ ಮಾಡದೆ ಉತ್ತಮ ಅಂತ ಅನಿಸ್ತದೆ. ಈಗ ರಾಸಾಯನಿಕ ಕೃಷಿ ಮಾಡ್ತಕ್ಕಂಥವ್ರು ನೀವು, ಈಗ 2 ವರ್ಷದಿಂದ ಈಚೆ ಸಾವಯವ ಕೃಷಿ ಬಂದಿರಲ್ಲ, ಅಲ್ಲಿ ಏನು ಬದಲಾವಣೆಗಳನ್ನ ಕಂಡಿದ್ದೀರಾ? ಪ್ರತಿ ಗಿಡಗಳಲ್ಲೂ ಇದನ್ನು ಕಾಣಿಸ್ತಾ ಇದೆ ಸರ್. ಈಗ ಒಂದು ರಾಸಾಯನಿಕ ಕೃಷಿ ಆದರೆ ತಕ್ಷಣ ಬಳಸ್ತೀವಿ, ತಕ್ಷಣ ರಿಸಲ್ಟು, ಮತ್ತು ತಕ್ಷಣ ಅದರದ್ದು ಕಥೆನೂ ಮುಗಿದೋಗ್ತದೆ ಸರ್. ಸಾವಯವ ಆದರೆ ಫಲಿತಾಂಶ ನಿಧಾನ, ಆದರೆ ಶಾಶ್ವತವಾಗಿರ್ತದೆ ಸರ್. ಈ ಕಾರಣಕ್ಕೋಸ್ಕರನೇ ನಾವು ಸಾವಯವಕ್ಕೆ ಬಂದಿದ್ದೀವಿ. ಅಂದ್ರೆ ಬೆಳೆಯಲ್ಲೂ ಬದಲಾವಣೆ ಕಾಣಬಹುದು, ಅಂದ್ರೆ ಮಣ್ಣಿನಲ್ಲೂ ಬದಲಾವಣೆ ಕಾಣಬಹುದು ಅಲ್ವಾ? ಮಣ್ಣಿನ ರಚನೆಯಲ್ಲೂ ಬದಲಾವಣೆ ಕಾಣಬಹುದು ಸರ್. ಮುಂಚೆ ಎಲ್ಲ ನಮ್ಮ ನೆಲಗಳಲ್ಲಿ ಓಡಾಡಿದ್ರೆ ಒಂಥರ ಚಪ್ಪಲಿ ಇಲ್ಲದೆ ಓಡಾಡೋದು ಕಷ್ಟ ಆಗೋದು, ಇವಾಗ ನಾವು ಬರಿಕಾಲಲ್ಲೇ ಓಡಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್. ಅಂದ್ರೆ ಸಾವಯವ ಕೃಷಿ ಬಂದ್ಮೇಲೆ ಅಷ್ಟು ಮೃದುವಾಗಿದೆ ಮಣ್ಣು. ಹೌದು ಹೌದು, ನಮ್ಮ ತೋಟದ ತ್ಯಾಜ್ಯಗಳೆಲ್ಲ ಎಲ್ಲವನ್ನೂ ಮುಂಚೆ ನಾವು ಸುಟ್ಟಾಕೋದು ಅದು ಇದು ಮಾಡ್ತಿದ್ವಿ, ಇವತ್ತಿಲ್ಲ ಸರ್. ಅದನ್ನ ಮಲ್ಚಿಂಗ್ ಮಾಡಿ ಅಲ್ಲೇ ಕೊಳೆಯೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಈಗ ಮೊದಲೆಲ್ಲ ಎಲ್ಲ ತ್ಯಾಜ್ಯಗಳನ್ನೆಲ್ಲ ಸುಡ್ತಾ ಇದ್ರಲ್ಲ, ಅದನ್ನ ನಾವು ಗೊಬ್ಬರ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಯಾರು ಸಲಹೆ ಕೊಟ್ಟರು? ಬಸವನಗೌಡರೇ ಸಲಹೆ ಕೊಟ್ಟಿದ್ದು ಸರ್. ನೀವು ಈ ಥರ ವೇಸ್ಟ್ ಮಾಡ್ಕೋಬೇಡ್ರಿ, ಇದನ್ನು ಬಳಸಿ ನೀವು ಗೊಬ್ಬರನೇ ಮಾಡ್ಕೊಳ್ರಿ, ಕೊನೆ ಪಕ್ಷ ಗೊಬ್ಬರ ಆಗದಿದ್ರೆ ಮಲ್ಚಿಂಗಾರು ಮಾಡ್ರಿ ಅಂತ ಹೇಳಿ ಸಲಹೆ ಕೊಟ್ಟರು ಸರ್. ಬಸಣ್ಣವರೇ, ಒಟ್ಟಾರೆ ನಿಮಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ನಮಗೆ 11 ಎಕರೆ ಇದೆ ಸರ್. ಈಗ 11 ಎಕರೆಯಲ್ಲೇ ಎಲ್ಲ ಜಮೀನಲ್ಲೂ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದೆ? ಇಲ್ಲ ಸರ್, ಕೆಲವು ಒಂದು 2-3 ಎಕರೆಯಲ್ಲಿ ಹಂಕಲ್ ಬೆಳೆಯನ್ನೇ ಬೆಳೀತಿದ್ದೀವಿ ಸರ್. ಊಟಕ್ಕೋಸ್ಕರ ನಾವು ನಮ್ಮ ಆಹಾರನ ನಾವೇ ಬೆಳೀಬೇಕು ಅನ್ನೋ ಉದ್ದೇಶದಿಂದ ಹಂಕಲ್ ಬೆಳೆಯನ್ನೇ ಬೆಳೀತಿದ್ದೀವಿ ಸರ್. ಈಗ ನಮ್ಮ ಆಹಾರಕ್ಕಾಗಿ ನಮ್ಮ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿರೋ ನಮ್ಮ ಜಮೀನಲ್ಲಿ ಯಾವ ಬೆಳೆಗಳನ್ನ ಬೆಳೀತಾ ಇದ್ರ? ಫಸ್ಟಿಗೆ ನಾವು ಮುಂಗಾರಲ್ಲಿ ಮೆಕ್ಕೆಜೋಳನೆ ಬೆಳಿತೀವಿ ಸರ್. ಹಿಂಗಾರಲ್ಲಿ ನಾವು ಗೋಧಿ, ಕಡಲೆ ಮತ್ತೆ ಬಿಜಾಪುರ ಜೋಳ ಅಥವಾ ಬಿಳಿಜೋಳ ಆ ಥರ ಕರೀತಾರೆ, ಅದನ್ನ ಬೆಳಿತೀವಿ ಸರ್. ಈಗೆಲ್ಲ ಸಿರಿಧಾನ್ಯಗಳನ್ನ ಸಾಕಷ್ಟು ಬೆಳೀತಾ ಇದ್ದಾರೆ ನಮ್ಮ ರೈತರು ಊಟಕ್ಕಾಗಿ, ಅಂದ್ರೆ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಇವತ್ತು ಸಿರಿಧಾನ್ಯ ಸಾಕಷ್ಟು ಪ್ರಾಮುಖ್ಯತೆ ಹೊಂದಿದೆ. ಅಂತಹ ಒಂದು ಸಿರಿಧಾನ್ಯಗಳನ್ನ ಅಲ್ಪ ಸ್ವಲ್ಪ ನಿಮಗೆ ಮನೆ ಬೇಕಾದಷ್ಟು ಬೆಳ್ಕೋಬೇಕಂತ ನಿಮಗೆ ಅನ್ಸಲ್ವ? ಹೌದು ಸರ್, ಖಂಡಿತ ಆಸೆ ಇದೆ ಸರ್. ಯಾವ ಮನುಷ್ಯನಿಗೆ ಆರೋಗ್ಯ ಉತ್ತಮವಾಗಿ ಇಟ್ಕೋಬೇಕು ಅಂತ ಆಸೆ ಇರಲ್ಲ ಹೇಳ್ರಿ. ಆದರೆ ನನಗೆ ಟೆಕ್ನಿಕಲಿ ತೊಂದರೆ ಇದೆ ಸರ್. ನಂದು ಬ್ಲ್ಯಾಕ್ ಸಾಯಿಲ್, ಅಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯೋದು ಟೆಕ್ನಿಕಲಿ ಅಷ್ಟು ಸಾಧು ಅಂತ ಅನಿಸೋದಿಲ್ಲ ಸರ್ ನನಗೆ. ಹಂಗಾಗಿ ಅದೊಂದು ನನಗೆ ಹಿನ್ನಡೆ ಆದಂಗೆ ಆಗಿದೆ ಸರ್. ಕೆಂಪು ಭೂಮಿ ಸಿಕ್ಕರೆ ಖಂಡಿತ ಅದನ್ನು ಬೆಳ್ಕೋಬೇಕು ಅಂತ ನನಗಿದೆ ಸರ್. ಈಗ ಅಡಿಕೆ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರಾ? ನಾವು 5 ಚಿಲ್ಲರೆ ಎಕರೆ ಅಡಿಕೆ ಮಾಡಿದ್ದೀವಿ ಸರ್. ಅಡಿಕೆ ಗಿಡಕ್ಕೆ ನೀವು ಕಾಳು ಮೆಣಸು ಬಳ್ಳಿಯನ್ನು ಹಬ್ಬಿಸಿದ್ರೆ? ಸ್ವಲ್ಪ ಭಾಗ ಹಂಗಿದೆ ಸರ್, ಇನ್ನೂ ಸ್ವಲ್ಪ ಭಾಗ ನಾನು ಬರೀ ಸಿಲ್ವರ್ ಮರನೇ ಬೆಳೆದು ಅದಕ್ಕೆ ಮೆಣಸಿನ ಬಳ್ಳಿ ಹಬ್ಬಿಸಿದ್ದೆ ಸರ್. ಯಾಕನಿಸ್ತು ನೀವು ಈ ಒಂದು ಅರಣ್ಯ ಸಸಿ ಆದಂಥ ಸಿಲ್ವರ್ನ ಬೆಳಿಬೇಕು ಅಂತ? ಇಲ್ಲ, ನಾನು ಮುಂಚೆನೇ ಹೇಳಿದೆ ಸರ್, ನನಗೆ ಚಾಲೆಂಜ್ ಅಂದರೆ ಇಷ್ಟ, ಅದನ್ನೇ ಮಾಡೋದು. ಅಡಿಕೆಗೆ ಒಂದು ಆಲ್ಟರ್ನೇಟ್, ಈಗ ಎಲ್ಲರೂ ಅಡಿಕೆ ಅಡಿಕೆ ಅಂತ ಹೋಗ್ತಿದ್ದಾರೆ, ಅದಕ್ಕೋಸ್ಕರ ಆಲ್ಟರ್ನೇಟ್ ಆಗಿ ಏನಾದರೂ ಮಾಡಬೇಕು, ನೀರು ಕಡಿಮೆ ಬೇಕಿರೋ ಅಂಥದ್ದು ಮಾಡಬೇಕು ಅಂತಂದು ಅದನ್ನು ಮಾಡಿದ್ದೀವಿ ಸರ್. ನಾವು 9x9 ಅಡಿಗೆ ಸಿಲ್ವರ್ ಹಾಕಿದ್ದೀವಿ, ಅದರ ಬುಡದಲ್ಲಿ ಮೆಣಸಿನ ಬಳ್ಳಿಯನ್ನು ಕೊಟ್ಟಿದ್ದೀವಿ ಸರ್. ಈಗ ಅಡಿಕೆ ನಾಟಿ ಮಾಡಿ ಅಂತಂದ್ರೆ ತುಂಬ ವರ್ಷಗಳು ಕಳೆದವು. 1.5 ಎಕರೆ ಅಡಿಕೆ ತೋಟಕ್ಕೆ 23 ವರ್ಷ ಆಗಿದೆ ಸರ್. ಇನ್ನು ಕೆಲವು 3 ವರ್ಷದ್ದಿದೆ, ಕೆಲವು 2 ವರ್ಷದ್ದಿದೆ, ಕೆಲವು 1 ವರ್ಷದ್ದೆಲ್ಲ ಇದೆ ಸರ್ ನನ್ನ ಅಡಿಕೆ ತೋಟ. ಈಗ 23 ವರ್ಷದ ಹಿಂದೆ ನೀವು ಅಡಿಕೆ ತೋಟ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ, ಮತ್ತು ಹೆಚ್ಚು ಹೆಚ್ಚು ಈ ಒಂದು ಅಡಿಕೆಯನ್ನ ವಿಸ್ತೀರ್ಣ ಜಾಸ್ತಿ ಮಾಡ್ಬೇಕಂತ ಯಾಕೆ ನೀವು ಇಷ್ಟಪಟ್ರೆ? ನಾವು ಏನೇ ಯಾವುದೇ ಸಾವಯವ ವಿಧಾನ ಮಾಡಲಿ, ರಾಸಾಯನಿಕ ವಿಧಾನ ಮಾಡಲಿ, ಏನೇ ಮಾಡಲಿ ಸರ್, ಕೊನೆಗೆ ಹಣನೇ ಮುಖ್ಯ ಆಗ್ತದೆ. ರೈತನಿಗೆ ಇದು ತನಕ ಈಗ ಅಡಿಕೆ ಅಷ್ಟು ನಿರ್ಧಾರಿತ ಬೆಳೆನ, ಆಮೇಲೆ ಅವನಿಗೆ ಒಂದು ಉತ್ತಮವಾದ ಜೀವನ ನಡೆಸೋಕ್ಕೆ ಬೇಕಾದಷ್ಟು ಹಣನ ಬೇರೆ ಯಾವ ಬೆಳೆನೂ ಇದುವರೆಗೂ ತಂದುಕೊಟ್ಟಲ್ಲ ಸರ್. ಇನ್ನೂ ಬರೀ ಹೆದರಿಸ್ತಾ ಇದ್ದಾರೆ ಅಷ್ಟೇ ಅಡಿಕೆ ರೇಟ್ ಕಡಿಮೆ ಆಗ್ತದೆ ಅಂತಂದು. ಇಲ್ಲ, ಅದು ಸ್ಟಡಿಯಾಗಿ ನಡೀತಾನೆ ಇದೆ. ಬಹುಶಃ ಕೆಲವು ಸಂಘ ಸಂಸ್ಥೆಗಳು ಅದರ ರೇಟು ಫಿಕ್ಸ್ ಆಗೋದ್ರಲ್ಲಿ ಹೆಚ್ಚಿನ ಶ್ರಮ ವಹಿಸಿದ್ದಾವೆ ಅಂತ ಅನ್ನಿಸ್ತದೆ ಸರ್. ಆ ಒಂದು ಕಾರಣದಿಂದಲೇ ಅಡಿಕೆ ವಿಸ್ತೀರ್ಣ ಹೆಚ್ಚಿಗೆ ಆಗ್ತಾ ಇದೆ ಸರ್. ಈಗ ಅಡಿಕೆ ಮತ್ತು ಕಾಳುಮೆಣಸು ಉತ್ತಮವಾದ ಒಂದು ಇಳುವರಿ ಬರಬೇಕಂತಂದ್ರೆ ಯಾವ ರೀತಿ ನೀವು ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ? ಅಡಿಕೆ ಮತ್ತು ಕಾಳುಮೆಣಸು ಎರಡಕ್ಕೂ ಸಫಿಷಿಯೆಂಟ್ ಆದ ಕೊಟ್ಟಿಗೆ ಗೊಬ್ಬರ ಬೇಕು ಸರ್. ಕಾಳುಮೆಣಸಿಗೆ ರಾಸಾಯನಿಕ ಗೊಬ್ಬರ ಕೊಡ್ತೀವಿ ಅನಿಸಿದರೆ ಎಲೆಗಳ ಮುಖಾಂತರ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಭೂಮಿಗೆ ಹಾಕೋದಕ್ಕಿಂತ ಕೆಲವು ರೋಗಗಳಿಗೆ ಅದಕ್ಕೆ ಅಥವಾ ಈ ಹೂ ಅರ್ಲಿ ಫ್ಲವರಿಂಗಿಗೆ ಅದಕ್ಕೆ ನೀವು ರಾಸಾಯನಿಕನ ಸ್ಪ್ರೇ ಮಾಡೋದಾದರೆ ಭೂಮಿಗೆ ಹಾಕೋದಕ್ಕಿಂತ ಅದಕ್ಕೆ ಬಳ್ಳಿಗೆ ಸ್ಪ್ರೇ ಮಾಡೋದಕ್ಕೆ ನಾವು ಅದೇ ಥರನೇ ಮಾಡ್ತೇವೆ ಸರ್. ಅಂದರೆ ದ್ರವ ರೂಪದ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದೇವೆ ಸರ್. ಹೌದು, ಆ ಕಾರಣಕ್ಕೇ ನಾವು ಭೂಮಿಗೆ ಹಾಕೋದನ್ನು ಕಡಿಮೆ ಮಾಡಿದ್ದೀವಿ ಸರ್ ರಾಸಾಯನಿಕಗಳನ್ನ. ಒಂದು ಪಕ್ಷ ಕೊಡೋ ಅಂತ ಸಂದರ್ಭ ಬಂದ್ರೆ ನಾವು ಬಳ್ಳಿಗೆ ಸ್ಪ್ರೇ ಮಾಡ್ತೇವೆ ಸರ್. ಈಗ ನಿಮ್ಮ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಕಳೆಗಳ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಮುಂಚೆ ಎಲ್ಲ ಕಳೆನಾಶಕಗಳನ್ನು ಬಳಸ್ತಾ ಇದ್ವಿ ಸರ್. ಈಗ ಆ ಕ್ರಮನ ಕಡಿಮೆ ಮಾಡ್ತಾ ಇದ್ದೀವಿ. ಈ ಸಾವಯವಕ್ಕೆ ಬದಲಾವಣೆ ಆಗ್ತಾ ಇರೋದ್ರಿಂದ ಅದನ್ನ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಎರಡು ಕಳೆ ಕೊಚ್ಚ ಮೋಟರ್ಗಳನ್ನ ಇಟ್ಕೊಂಡಿದ್ದೀವಿ. ಜನನ ಬಳಸಿ ಮತ್ತೆ ಕಳೆ ಕೊಚ್ಚ ಮೋಟರ್ಗಳನ್ನ ಉಪಯೋಗಿಸ್ಕೊಂಡು ಕಳೆಯನ್ನ ಕಡಿಮೆ ಮಾಡ್ತಾ ಇದ್ದೀವಿ ಸರ್. ಈಗ ಮೊದಲೆಲ್ಲ ನಿಮ್ಮ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಈ ಒಂದು ಕಳೆನಾಶಕಗಳನ್ನ ಸಿಂಪರಣೆ ಮಾಡಿದಾಗ ಅಲ್ಲೇನು ನೀವು ದುಷ್ಪರಿಣಾಮ ಕಂಡಿದ್ದೀರಾ? ಈ ಒಂದು ಉದಾಹರಣೆ ಹೇಳೋದಾದರೆ, ನಾವು ಯಾವಾಗ ಜೂನ್ನಲ್ಲಿ ಕಳೆನಾಶಕಗಳನ್ನು ಬಳಸ್ತಿದ್ವಿ ಸರ್ ಅಡಿಕೆ ತೋಟಗಳಲ್ಲಿ. ಅದರ ಪರಿಣಾಮ ತಕ್ಷಣ ಆಗುತ್ತೆ ಸರ್, ಕಳೆ ತಕ್ಷಣ ಒಣಗೋಗೋದು. ಅಡಿಕೆ ಮರುಗಳ ಮೇಲೆ ಮಾತ್ರ ಅದರ ಪರಿಣಾಮ ದೀರ್ಘಾವಧಿಯ ಆಗಿರುತ್ತೆ ಸರ್. ನೀವು ಸ್ಪ್ರೇ ಮಾಡಿದ ಕೆಲವು 3-4 ತಿಂಗಳ ನಂತರನ ಹರಳು ಉದುರೋದು ಅದು ಆಗುತ್ತೆ. ನಾನು ಸಾಕಷ್ಟು ಪ್ರಮಾಣದಲ್ಲಿ ಪೊಟ್ಯಾಶ್ ಕೊಡ್ಬೋದು, ಬೋರಾನ್ ಕೊಡ್ಬೋದು ಯಾವುದಕ್ಕೆ, ಅಡಿಕೆ ಮರಕ್ಕೆ. ಆದರೆ ನೀವು ಏನಾದರೂ ಕಳೆನಾಶಕಗಳು, ನೀವು 2,4-D ಅಂತದಿರ್ಬೋದು ಅಥವಾ ಗ್ಲೈಫೋಸೇಟ್ 41 ಇರ್ಬೋದು, ಅದು ಯಾವುದನ್ನೇ ಬಳಸಿದ್ರು ಯಾವುದೇ ರೀತಿಯಲ್ಲಿ ಅದರ ಡ್ರಾಪಿಂಗನ್ನು ತಡೆಯೋಕ್ಕೆ ಸಾಧ್ಯವಿಲ್ಲ ಸರ್. ಆ ಕಾರಣಕ್ಕೆಲ್ಲ ನಾವು ಕಳೆನಾಶಕಗಳನ್ನು ಬಳಸೋದನ್ನು ಕಡಿಮೆ ಮಾಡ್ತಾ ಬಂದ್ವಿ ಸರ್. ಅಂದರೆ ಸಾಕಷ್ಟು ಪದೇ ಪದೇ ನಾವು ಕಳೆನಾಶಕಗಳನ್ನ ನಮ್ಮ ಭೂಮಿಯಲ್ಲಿ ಬಳಸೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಜೀವಾಣುಗಳೆಲ್ಲ ನಾಶ ಆಗ್ತಾ ಅಲ್ವಾ? ಹೌದು ಹೌದು, ಖಂಡಿತ ಹೌದು, 100% ಸತ್ಯ ಸರ್. ಈಗ ಅಡಿಕೆಯಲ್ಲಿ ಮತ್ತೆ ಕಾಳುಮೆಣಸು ಅಂತಂದ್ರೆ ಸುಮಾರು ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಕಾಳುಮೆಣಸು ನಾಟಿ ಮಾಡಿದ್ರೆ? 4 ವರ್ಷಕ್ಕೆ ಮಾಡ್ಬೋದು ಸರ್. ಈಗ ಕಾಳುಮೆಣಸಿನ ಒಂದು ಸಸಿ ಎಲ್ಲಿಂದ ತಂದು ಹಾಕಿದ್ರೆ ಅದನ್ನ ಯಾವ ರೀತಿ ಬೆಳೆಸ್ಬೇಕು ಅಂತ ಹೇಳ್ತೀರಾ? ನಾವು ಶಿವಮೊಗ್ಗದ ನರ್ಸರಿಗಳಲ್ಲಿ ಸುಮಾರು ಸಿಗ್ತದೆ ಸರ್. ಬೇರೆ ಬೇರೆ ವೆರೈಟಿ ಆದಂಥ ಕಾಳುಮೆಣಸು ಸಿಗ್ತದೆ. ಪಣಿಯೂರು 1-5 ವರೆಗೂ ಸಿಗ್ತದೆ ಸರ್ ಶಿವಮೊಗ್ಗದ ನರ್ಸರಿಗಳಲ್ಲಿ. ನಾವು ಅಲ್ಲಿಂದನೇ ತಗೊಬಂದ್ವಿ. ಅಡಿಕೆ ಮರಕ್ಕಾದರೆ ನಿಮಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟ್ನವರೆಗೂ ಬಳ್ಳಿಯನ್ನು ಮರಕ್ಕೆ ಆಧರಿಸಿ ಕಟ್ತಾನೆ ಇರ್ಬೇಕು ಸರ್. ಅದರಲ್ಲಿ ಬೇರೆ ಆಯ್ಕೆ ಇಲ್ಲ. ಸಿಲ್ವರ್ ಮರಕ್ಕಾದರೆ 1 ವರ್ಷ ಕಟ್ಟಿದರೆ ಸಾಕಾಗ್ಬೋದು ಸರ್. ಆ ನಂತರ ಅದನ್ನು ಆಧರಿಸಿನೇ ಹೋಗ್ತದೆ ಸರ್ ಬಳ್ಳಿ. ಈಗ ಕಾಳುಮೆಣಸು ಅಂತಂದ್ರೆ ಈಗ ಅಡಿಕೆಯಲ್ಲಿ ಬೆಳೆಯೋದು ಸಾಕಷ್ಟು ಸೂಕ್ತ ಅಂತ ಹೇಳ್ತಾರೆ, ಹೌದಾ? ಅಂದ್ರೆ ಕಾಳುಮೆಣಸು ಅಂತಂದ್ರೆ ಅಡಿಕೆ ಗಿಡದಿಂದ ಎಷ್ಟು ಅಡಿ ದೂರದಲ್ಲಿ ನಾವು ನಾಟಿ ಮಾಡಬೇಕಾಗುತ್ತೆ? ಅಡಿಕೆ ಮರದ ಬುಡದಿಂದ 1.5 ಅಡಿ ಬಿಟ್ಟು ನಾಟಿ ಮಾಡಿದ್ರೆ ಸೂಕ್ತ ಸರ್. 1.5 ಅಡಿ ಬಿಟ್ಟು ನಾವು ನಾಟಿ ಮಾಡೋದ್ರಿಂದ ಅಂದ್ರೆ ಸಾಕಷ್ಟು ಇದಕ್ಕೂ ಪೋಷಕಾಂಶಗಳು ಸಿಗ್ತವೆ? ಸಿಗ್ತದೆ ಸರ್, ಖಂಡಿತ ಸಿಗ್ತದೆ ಸರ್. ಆಮೇಲೆ ಅಡಿಕೆ ಮರದ ಬೇರಿನ ವಲಯದಿಂದ ಹೊರಗೆ ತಂದು ನೆಡೋದು ಉತ್ತಮ ಸರ್. ಅಡಿಕೆ ಗಿಡದ ಬುಡದಿಂದ 1.5 ಅಡಿವರೆಗೂ ಅಡಿಕೆ ಮರದ ಬೇರುಗಳು ಅತಿ ಸಾಂದ್ರವಾಗಿರ್ತವೆ. ಅದರಿಂದ ಸ್ವಲ್ಪ ಹೊರಗೆ ಬಂದರೆ ಮೆಣಸಿನ ಬಳ್ಳಿಗೂ ಸಾಕಷ್ಟು ಅವಕಾಶ ಸಿಗ್ತದೆ ಸರ್, ಈ ಬೇರು ಬಿಡೋದಕ್ಕೆ, ಗೊಬ್ಬರ ತಗೊಳ್ಳೋದಕ್ಕೆ. ಅದಕ್ಕೆ ಬಹುಶಃ ಅದು ಸೂಕ್ತವಾದ ಅಂತರ ಅಂತ ಅನಿಸ್ತದೆ ಸರ್. ಈಗ ಕಾಳುಮೆಣಸು ಅಂತಂದರೆ ನಾಟಿ ಮಾಡಿ ಎಷ್ಟು ದಿನಕ್ಕೆ ಅದು ನಿಮಗೆ ಸಿಗುತ್ತೆ ಬೆಳೆ? 2ನೇ ವರ್ಷದಲ್ಲೇ ಸಿಗುತ್ತೆ ಸರ್. ಅಂದರೆ ಕಡಿಮೆ ಪ್ರಮಾಣದಲ್ಲಿ? ಇಲ್ಲ ಸರ್, 2ನೇ ವರ್ಷದಲ್ಲೇ ಕಮರ್ಷಿಯಲಿ ಉಪಯೋಗ ಆಗೋವಷ್ಟೇ ಸಿಗ್ತದೆ ಸರ್. ನೀವು ಉತ್ತಮವಾದ ಆರೈಕೆ ಮಾಡಿದ್ದೇ ಆದರೆ 2ನೇ ವರ್ಷದಲ್ಲೇ ಕಮರ್ಷಿಯಲಿ ಲಾಭ ಆಗೋ ಮಟ್ಟಕ್ಕೇ ಸಿಗ್ತದೆ ಸರ್. ಉತ್ತಮವಾದ ಒಂದು ಆರೈಕೆ ಅಂತಂದ್ರೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀರಾ? ಉತ್ತಮವಾದ ಆರೈಕೆ ಅಂದ್ರೆ ನೀವು ಅಡಿಕೆ ಮರದ ಜೊತೆಗೆ ಬೆಳೆದಿರೋದೇ ಆದ್ರೆ ಅಡಿಕೆ ಮರಕ್ಕೆ ಎಷ್ಟು ಗೊಬ್ಬರ ಕೊಡ್ತೀರೋ ಮೆಣಸಿನ ಬಳ್ಳಿಗೂ ಅಷ್ಟೇ ಗೊಬ್ಬರ ಕೊಡ್ಬೇಕು. ಒಂದೇ ಬುಡಕ್ಕೆ 2 ಸಾರಿ ಗೊಬ್ಬರ ಕೊಡೋದು ಒಳ್ಳೇದು. ಮತ್ತೆ ದ್ರವರೂಪಿ ಗೊಬ್ಬರಗಳನ್ನು ಎಲೆಗಳ ಮುಖಾಂತರ ಸ್ವಲ್ಪ ಬೇಕಾಗ್ತದೆ ಸರ್. ಮೊದಲನೇ ಹಂತದಲ್ಲಿ ಮೆಣಸಿನ ಬಳ್ಳಿಗೆ ಬೇಕಾಗ್ತದೆ ಸರ್, ಕೊಟ್ಟರೆ ಉತ್ತಮವಾದ ರಿಸಲ್ಟ್ ಇದೆ ಸರ್. ಈಗ ಸುಜಾತಮ್ಮವ್ರನ್ನ ಮಾತಾಡ್ಸೋಣ. ಸುಜಾತಮ್ಮವ್ರೆ, ಈಗ ತೆಂಗು ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರೆ ಸರ್? ನಾವು 1/4 ಎಕರೆಗೆ 80 ಗಿಡ ಹಾಕಿದ್ದೇವೆ ಸರ್. ಎಳ್ನೀರಿಗೋಸ್ಕರ ಹೈಬ್ರಿಡ್ ತೆಂಗು ಹಾಕಿದ್ದೇವೆ ಸರ್. ಈಗ ತೆಂಗು ಹಾಕಿದ್ರಲ್ಲ, ಎಳ್ನೀರಿ ಬಿಟ್ಟರೆ ಬೇರೆ ಉಪಯೋಗ ಆಗಲ್ಲ ಅಂತ ಹೇಳ್ತೀರಾ? ಆಗುತ್ತೆ ಸರ್, ಆದರೆ ಅಷ್ಟು ಉಪಯೋಗ ಆಗಲ್ಲ. ಬರುತ್ತೆ, ತೆಳುವಾಗಿ ಬರುತ್ತೆ ಕೊಬ್ಬರಿ, ಆದರೆ ಎಳ್ನೀರಿಗೆ ಸೂಕ್ತ. ನಾವು ಎಳ್ನೀರಿಗೋಸ್ಕರನೇ ಹಾಕಿರೋದು. ಹಂಗಾಗಿ ಎಳ್ನೀರಿಗೋಸ್ಕರ ಕೊಡ್ತಾ ಇದೆ ಸರ್. ಈಗ ಬೇಸಿಗೆ ಬಂತು ಅಂದ್ರೆ ಎಳ್ನೀರಿಗೆ ಸಾಕಷ್ಟು ಬೇಡಿಕೆ ಇರುತ್ತೆ, ಅವಾಗೆಲ್ಲ ಎಳ್ನೀರಿ ಕಟಾವ್ ಮಾಡಿ ಮಾರಾಟ ಮಾಡಬಹುದು. ಈಗ ಮಳೆಗಾಲದಲ್ಲಿ ಬಂತು ಎಳ್ನೀರು ಅಂತಂದ್ರೆ ಅವಾಗ ನೀವು ಯಾವ ರೀತಿ ಮಾರಾಟ ಮಾಡಿ? ಅವಾಗ್ಲೂ ಹೋಯ್ತಾರೆ ಸರ್, ನಮ್ಮ ಹತ್ರ ರೆಗ್ಯುಲರ್ ಆಗಿ ಒಬ್ರು ಬರ್ತಾರೆ, ಕರೆಕ್ಟ್ 1ನೇ ತಾರೀಕು ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಸರ್, ಏನು ಅದಕ್ಕೇನು ತೊಂದರೆ ಇಲ್ಲ. ಈಗ ಏನಾದ್ರೂ ಬಲಿತ ಕಾಯಿಗಳು ಸಿಕ್ಕರೆ ಅಂದ್ರೆ ಅವನ್ನ ಯಾವ ರೀತಿ ನೀವು ಉಪಯೋಗ ಮಾಡಿಕೊಳ್ತೀರಿ? ಮನೆ ಉಪಯೋಗ ಬಳಸ್ತೇವೆ ಸರ್, ಆ ತರ ಕೊಬ್ಬರಿನ ಎಣ್ಣೆ ಮಾಡಿಸ್ತೇವೆ ಸರ್, ಸ್ವಲ್ಪ ಶೇಂಗಾ ಹಾಕಿ ನಮ್ಮ ತೋಟದಲ್ಲೇ ಬೆಳೆದಿರತಕ್ಕಂಥ ಕೊಬ್ಬರಿ ಹಾಕಿ ಮನೆ ಉಪಯೋಗಕ್ಕೆ ಎಣ್ಣೆ ಮಾಡಿಸ್ಕೊಂತೇವೆ ಸರ್. ಅಂದ್ರೆ ತೆಂಗಿನಲ್ಲಿ ಮೌಲ್ಯವರ್ಧಿತ ಉತ್ಪನ್ನವಾಗಿ ಎಣ್ಣೆ ಮಾಡಿಸ್ತೀರ? ಎಣ್ಣೆ ಮಾಡಿಸ್ತೇವೆ ಸರ್. ಮನೆಗೆ ಎಷ್ಟು ಬೇಕು ಅಷ್ಟೇನೆ ಮಾಡಿಸ್ತೀರ, ಏನು ಮಾರಾಟಕ್ಕೂ ಬಳಸ್ತೀರ? ಇಲ್ಲ ಸರ್, ಮಾರಾಟಕ್ಕೇನು ಬಳಸಲ್ಲ, ಮನೆ ಉಪಯೋಗಕ್ಕೆ ಮಾತ್ರ ಬಳಸ್ತೇವೆ ಸರ್. ಈಗ ಅಡಿಕೆ ಸುತ್ತಲು ಮತ್ತೆ ಬೌಂಡ್ರಿಗೆ ಏನಾದರೂ ತೆಂಗು ಹಾಕಿದ್ರೆ? ಹಾಕಿದೆ ಸರ್, ಒಂದು ಸೈಡ್ ಹಾಕಿದೀವಿ, ಪರವಾಗಿಲ್ಲ ಸರ್, ಆದರೆ ಇದರಷ್ಟು ಇಳುವರಿ ಅದಕ್ಕೆ ಕೊಡಲ್ಲ ಸರ್, ಹೈಬ್ರಿಡ್ ಕೊಟ್ಟಂಗೆ ಜವಾರಿ ಅಷ್ಟು ಕೊಡಲ್ಲ ಸರ್. ಈಗ ಬಾಳೆನೂ ಸಹ ಹಾಕಿದ್ವಿ ಅಂತ ಹೇಳಿದ್ರ, ಬಾಳೆ ಎಷ್ಟು ಎಕರೆ ಒಳಗಡೆ ಹಾಕಿದ್ರ, ಯಾವ ಬಾಳೆಯನ್ನ ನಾಟಿ ಮಾಡಿದ್ರೆ? ಸರ್, 3 ಎಕರೆ ಹಾಕಿದೀವಿ, 2 ಎಕರೆ ಸಪ್ರೇಟ್ ಆಗಿ ಬಾಳೆ ಹಾಕಿದೀವಿ, 1 ಎಕರೆ ಅಡಿಕೆ ಹಾಕಿ ಅದರಲ್ಲಿ ಬಾಳೆ ಹಾಕಿದೀವಿ, 3,000 ಸಸಿ ಹಾಕಿದೆ ಸರ್ ಬಾಳೆಯಲ್ಲಿ, 1 ಎಕರೆಯಲ್ಲಿ 2,200 ಸಸಿ ಹಾಕಿದೆ ಸರ್, 1 ಎಕರೆಯಲ್ಲಿ 600-800 ಸಸಿ ಹಾಕಿದೀವಿ, ಏಲಕ್ಕಿ ಬೆಳೆ ಹಾಕಿದೆ ಸರ್, 1 ಸಸಿ 23 ರೂಪಾಯಿದಂಗೆ ಬೆಂಗಳೂರಿಂದ ತರಿಸಿ ಹಾಕಿಸಿದ್ದು ಸರ್. ಈಗ ಸಾಕಷ್ಟು ಕಡೆಗಳಲ್ಲಿ ನಾವು ನೋಡಿದ್ವಿ ಈ ಬಾಳೆಯಲ್ಲಿ ಬಾಳೆಕಾಯಿ ಪುಡಿ ಮಾಡ್ತಾರೆ, ಅದನ್ನೆಲ್ಲ ನೀವು ಕೇಳಿರ್ಬೋದಲ್ವಾ? ಹಾ ಸರ್. ಈಗ ಆ ರೀತಿ ನೀವು ಪಚ್ಚಬಾಳೆ ಬೆಳೆದು ಆ ತರ ಮೌಲ್ಯವರ್ಧಿತ ಉತ್ಪನ್ನವಾಗಿ ಬಾಳೆ ಪುಡಿ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಗಳಿಸಬಹುದು ಅಂತ ಅನ್ಸಲ್ವಾ ನಿಮ್ಗೆ? ಗಳಿಸ್ಬೋದು ಸರ್, ಆದ್ರೆ ನಮ್ಮಲ್ಲಿ ಲೇಬರ್ ಕಡಿಮೆ ಸರ್, ಬರಲ್ಲ. ಈಗ ಎಲ್ಲರೂ ಏನ್ ಮಾಡ್ತಾರೆ, ಹಾಲಾಗ್ತಾರೆ, ಅದರಲ್ಲೇ ಜೀವನ ಸಾರ್ಥಕ ಅನ್ಕೊಂತಾರೆ, ಇಂಥ ಕೆಲ್ಸಗಳಿಗೆಲ್ಲ ಬರಲ್ಲ ಸರ್. ಹಂಗಾಗಿ ನಾವು ಮನೆಯಲ್ಲಿ ಜನ ಕಡಿಮೆ, ಹಂಗಾಗಿ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಈಗ ನೀವು ಸಹ ಹೈನುಗಾರಿಕೆ ಮಾಡಿದ್ರೆ? ಹಾ ಸರ್, ಮಾಡಿದ್ವಿ. ಈಗ ಹೈನುಗಾರಿಕೆಯಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇದೆ? ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀವಿ ಸರ್, ನಮ್ಮನೆಯವರು, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸ ಮುಗಿದು ಬರ್ತಾ ಟಿಲ್ಲರ್ನಲ್ಲಿ 4 ಹೊರೆ ಮೇವು ಹಾಕೊಂಡ್ಬರ್ತೀವಿ, ಅಡಿಕೆ ಪಟ್ಟೆನೂ ಹಾಕೊಂಡ್ಬರ್ತೀವಿ. ನಮ್ಮದು ಹುಲ್ ಕಟ್ ಮಾಡೋ ಮಿಷನ್ ಐತೆ ಸರ್, ಅದರಲ್ಲಿ ಅಡಿಕೆ ಪಟ್ಟೆ ಮತ್ತು ಮೇವು ಕತ್ತರಿಸ್ಬಿಡ್ತೇವೆ ಸರ್. ಬೆಳಗ್ಗೆನೇ ಕೆಲಸಕ್ಕೆ ಹೋಗೋದ್ರೊಳಗೆ ಬೆಳಗ್ಗೆ ಕತ್ತರಿಸಿ ದೋಣಿಗೆ ತುಂಬ ಹೋಗ್ಬಿಡ್ತೇವೆ ಸರ್. ಆಮೇಲೆ ನಾವು ಸಾಯಂಕಾಲ ಬರೋವರೆಗೂ ಹಾಕೋ ತೊಂದರೆ ಏನಿಲ್ಲ ಸರ್. ಈಗ ಬಸಣ್ಣ ಅವರೇ, ಈಗ ಹೈನುಗಾರಿಕೆಯಲ್ಲಿ ಉತ್ತಮವಾದ ಒಂದು ಹಾಲಿನ ಇಳುವರಿ ಮತ್ತು ಆದಾಯವನ್ನು ತಗೊಳ್ಬೇಕಂತಂದ್ರೆ ಯಾವ ರೀತಿಯಾದಂಥ ಒಂದು ಮುಂಜಾಗ್ರತೆಯನ್ನು ನಮ್ಮ ರೈತರು ವಹಿಸ್ಬೇಕಂತ ಹೇಳ್ತಾರೆ? ಹಸುಗಳ ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಾವು ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಸರ್, ಅದು ಅತ್ಯಂತ ಪ್ರಾಥಮಿಕ ವಿಷಯ ಸರ್. ಮತ್ತು ಆಹಾರದ ವಿಷಯದಲ್ಲಿ ಹಾಲಿನ ಕಡೆಗೆ ಹೆಚ್ಚಿನ ಗಮನ ಕೊಡೋದಕ್ಕಿಂತ ಆರೋಗ್ಯದ ಕಡೆಗೆ ಹೆಚ್ಚಿಗೆ ಗಮನ ಕೊಟ್ಟು ಅದಕ್ಕೆ ತಿಂಡಿಯನ್ನು ಕೊಡಬೇಕು ಅಂತ ನನ್ನ ಇದೆ ಸರ್. ಮತ್ತು ಮೇಲಾಗಿ ನಾವು ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ. ಹಾಲಿಗೆ ಹೆಚ್ಚಿನ ಮಹತ್ವ ಕೊಡದೆ ನಾವು ಆರೋಗ್ಯಕ್ಕೆ ಅಂತ ಕೊಟ್ಟರೆ ಹಾಲು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಇದೆ ಸರ್. ಅಷ್ಟಲ್ಲದೆ ಉತ್ತಮವಾದ ಪೌಷ್ಟಿಕ ಮೇವುಗಳನ್ನು ನಾವು ಪ್ರತಿನಿತ್ಯ ಪೂರೈಸಬೇಕಾಗ್ತದೆ ಸರ್. ಅದೇ ನಾವು ಏನು ಮಾಡ್ತಾ ಇದ್ದೀವಿ, COFS 32 ಅಂತ ಹುಲ್ಲು ಇದೆ ಸರ್, ಅದನ್ನು ಬೆಳ್ಕೊಂಡಿದ್ದೀವಿ. ಮತ್ತು ಅಡಿಕೆ ತೋಟದಲ್ಲಿ ಬೀಳೋಂಥ ಗರಿಗಳನ್ನು ಹುಲ್ಲು ಕತ್ತರಿಸೋ ಮಿಷನಿಗೆ ಕೊಟ್ಟು ಕೊಡ್ತಿದ್ದೀವಿ ಸರ್. ಅಡಿಕೆ ಹಾಳೆ ತುಂಬ ಪೌಷ್ಟಿಕವಾದಂಥ ಮೇವು ಸರ್ ದನ ಕರುಗಳಿಗೆ. ನಮ್ಮ ದನಗಳು ತುಂಬ ಇಷ್ಟಪಟ್ಟು ತಿಂತವೆ. ಆಮೇಲೆ ನಾವು ಅದನ್ನು ತುಂಬ ಈಜಿ ಮಾಡ್ಕೊಂಡಿದ್ದೀವಿ ಸರ್. ಈ ಒಂದು ಸರಿ ಬೆಳಿಗ್ಗೆನೇ ಅದನ್ನು ಹುಲ್ಲೆಲ್ಲ ಕತ್ತರಿಸಿ ದೋಣಿಗೆಲ್ಲ ಹಾಕಿದರೆ ಮತ್ತೆ ನಾವು ಅವುಗಳನ್ನು ನೋಡೋದು ಸಾಯಂಕಾಲನೇ ಸರ್. ಹಂಗಾಗಿ ನಾವು ಹೈನುಗಾರಿಕೆನ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ, ಕಡಿಮೆ ಶ್ರಮದಲ್ಲಿ ನಿರ್ವಹಿಸ್ತಾ ಇದ್ದೀವಿ ಸರ್. ಈಗ ನೀರು ಅಂತಂದರೆ ಯಾವ ರೀತಿ ಕೊಡ್ತೀರ? ನಾವು ಬೆಳಿಗ್ಗೆ 8 ಗಂಟೆ ಹಿಂಗೆ ನಾವು ಅದಕ್ಕೆ ಕುಡಿಯೋ ನೀರನ್ನು ಪೂರೈಸಿದರೆ ಸಾಯಂಕಾಲ ತೋಟದಿಂದ ಬಂದು 5 ಗಂಟೆಗೇ ನಾವು ಪೂರೈಸ್ತೀವಿ ಸರ್. ಬೆಳಿಗ್ಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೊಟ್ಟಿರ್ತೀವಿ, ಮತ್ತೆ ಸಾಯಂಕಾಲ 5 ಗಂಟೆಗೆ ಬಂದು ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಕೊಡ್ತೀವಿ ಸರ್ ಅದಕ್ಕೆ ನೀರನ್ನು. ಈಗ ಯಾವ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ, ಎಷ್ಟು ಸಾಕಾಣಿಕೆ ಮಾಡಿದ್ರೆ? ನಮ್ದು HF 5 ಇದೆ ಸರ್, ಮತ್ತೆ Jersey 2 ಇದೆ ಸರ್. ಈಗ ಸಾಕಷ್ಟು ಜನ ರೈತರು ಈ ದೇಶೀಯ ತಳಿಗಳನ್ನೇ ಸಾಕಾಣಿಕೆ ಮಾಡಬೇಕು ಅಂತೇಳಿ ಸಾಕಷ್ಟು ಮುಂದೆ ಬರ್ತಾ ಇದ್ದಾರೆ. ಈಗ ನಿಮಗೆ ಆ ಥರ ಅನಿಸಿದೆಯಾ? ಖಂಡಿತ ಅನಿಸಿದೆ ಸರ್. ಬರೋ ದಿನಗಳಲ್ಲಿ ನಾವು 1-2 ದೇಶಿ ತಳಿ ಹಸುಗಳನ್ನು ಸಾಕಬೇಕು ಅನ್ನೋದು ಆಸಕ್ತಿ ಇದೆ ಸರ್. ಸದ್ಯದರಲ್ಲೇ ಅದನ್ನು ಮಾಡ್ತೀವಿ ಸರ್. ಒಟ್ಟಾರೆ ನಿಮಗೆ ಹಾಲಿನಲ್ಲಿ ಎಷ್ಟು ನಿಮಗೆ ಆದಾಯ ಬರುತ್ತೆ ಪ್ರತಿ ಒಂದು ತಿಂಗಳಿಗೆ? ನನ್ನ ಗುರಿ ಇರೋದು ಸರ್, ಹೈನುಗಾರಿಕೆಯನ್ನು 1 ಎಕರೆ ತೋಟಕ್ಕೆ ಸಮ ಮಾಡ್ಕೋಬೇಕು, ಅಡಿಕೆ ತೋಟಕ್ಕೆ ಸಮ ಮಾಡ್ಕೋಬೇಕು. ಈಗ ಆಸ್ತಿ ಪಾಸ್ತಿ ಇಲ್ಲದೆ ಇರೋರು ಹೈನುಗಾರಿಕೆ ಮಾಡಿದರೆ ಅವ್ರ ಮನಸ್ಸಿನಲ್ಲಿ ಗುರಿ ಇರಬೇಕು ಸರ್, ನಾನು 1 ಎಕರೆ ಅಡಿಕೆ ತೋಟಕ್ಕೆ ಸಮನಾಗಿ ಹೈನುಗಾರಿಕೆನ ಮಾಡ್ತೀನಿ ಅಥವಾ 2 ಎಕರೆ ತೋಟಕ್ಕೆ ತೋಟದ ಆದಾಯಕ್ಕೆ ಸಮನಾಗಿ ಹೈನುಗಾರಿಕೆಯನ್ನು ಮಾಡ್ತೀನಿ ಅನ್ನೋ ಗುರಿ ಇರಬೇಕು. ನನಗಂತೂ ಅದು ಖಂಡಿತವಾಗ್ಲೂ 1 ಎಕರೆ ತೋಟದ ಆದಾಯಕ್ಕಿಂತಲೂ ಹೆಚ್ಚೇ ಬರ್ತದೆ ಸರ್. ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಮತ್ತು ಗಂಜಲು ಅದೆಲ್ಲದೂ ಸುಮಾರಷ್ಟು ಸಿಗ್ತದೆ. ಹಂಗೆ ನನ್ನ ತೋಟಗಳು ಚೆನ್ನಾಗಿದ್ದಾವೆ ಸರ್, ಅದರಲ್ಲಿ ಬಳಸೋಂಥ ಪದಾರ್ಥಗಳಿಂದ ನನ್ನ ತೋಟ ತುಂಬ ಚೆನ್ನಾಗಿದ್ದಾವೆ ಸರ್. ಈಗೆಲ್ಲ ಜೀವಾಮೃತ ಮಾಡಿಕೊಂಡಿದ್ವಿ, ನಮ್ಮ ಒಂದು ತೋಟಗಾರಿಕೆ ಬೆಳೆಗಳಿಗೆ ಕೊಡ್ತಾ ಇದ್ವಿ ಅಂದರೆ ಇದರಿಂದ ಸಾಕಷ್ಟು ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಸಿಗ್ತವಲ್ವ? ಹೌದು ಸರ್, ಖಂಡಿತ ಸಿಗ್ತಾ ಇದೆ ಸರ್. ಈಗ ಕೊನೆಯದಾಗಿ ಸುಜಾತಮ್ಮವರೇ, ಈ ಒಂದು ಕೃಷಿಯಲ್ಲಿ ಮಹಿಳೆಯ ಪಾತ್ರ ಇವತ್ತಿನ ಒಂದು ಸ್ಥಿತಿಗತಿಯಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳ್ತೀವಿ? ಬೇಕು. ಈಗ ನಾವೇ ಇದು ಮಾಡಲಿಲ್ಲ ಅಂದರೆ ಅವರು ಅಷ್ಟು ಕೆಲಸ ಇದಾಗಲ್ಲ ಸರ್. ಅದರಿಂದ ಹೆಣ್ಮಕ್ಳು ಬರಬೇಕು ಕೆಲಸಕ್ಕೆ, ಅವ್ರ ಮುಂದೆ ನಿಂತ್ಕೊಂಡು ಮಾಡಿದರೆ ಗಂಡ್ಮಕ್ಳು ಅವರಿಗೆ ಸ್ವಲ್ಪ ಇದಾಗಿ ಬಂದೇ ಬರ್ತಾರೆ ಸರ್. ಹಾಂ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕಲ್ಲ ಸರ್, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಅದರಿಂದ ಗಂಡು ಹೆಣ್ಣು ಇಬ್ಬರೂ ಬೇಕು ಸರ್ ಕೃಷಿಯಲ್ಲಿದ್ದಾಗ. ಅಂದರೆ ಇವತ್ತಿನ ಒಂದು ಕೂಲಿ ನೋಡಿದರೆ ಸಾಕಷ್ಟು ದುಬಾರಿಯಾಗಿದೆ. ಈಗ ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದಲ್ವಾ? ಮನೆಯಲ್ಲಿ ಎಲ್ಲರೂ ಕೈಮುಟ್ಟಿ ಕೆಲಸ ಮಾಡಿದರೆ ಕೃಷಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಆದಾಯ ಕಾಣ್ಬೋದು ಅಂತ ಹೇಳಿ. ಖಂಡಿತ ಸರ್, ನಾವು ಒಬ್ಬರೇ ಅಲ್ಲ, ನಮ್ಮ ಅತ್ತೆ ನಮ್ಮ ಮನೆಗೆ ಹೆಲ್ಪ್ ಮಾಡೋದ್ರಿಂದ ನಾನು ನಮ್ಮ ಮನೆಯವ್ರು ಹೋಗ್ತೇವೆ. ನನ್ನ ಮಕ್ಕಳು ಸರ್ ಅವ್ರೇನು ನಾನು ಓದ್ತಾ ಇದ್ದೀನಿ ಅಂತ ಅನ್ನಲ್ಲ, ಬಂದು ಕೆಲಸನೆಲ್ಲ ಮಾಡ್ತಾರೆ ಸರ್. ನನಗೆ ಇಬ್ಬರು ಹೆಣ್ಮಕ್ಳು, ಅವರು ಬಂದು ದನಕರುಗಳು ಚಾಕರಿ ಮಾಡ್ತಾರೆ. ನಮ್ಮ ಮಮ್ಮಿ ಅವರು ಇಲ್ಲ, ಏನು ಬಂದು ಮಾಡ್ಕೊಳ್ಳಿ ಅನ್ನೋ ಇದೇನಿಲ್ಲ, ಅವರು ಬಂದು ಸಾಕಷ್ಟು ಮಾಡ್ತಾರೆ ಸರ್. ಎಲ್ಲರೂ ಮಾಡೋದ್ರಿಂದನೇ ನಮಗೆ ಇಷ್ಟು ಹೆಲ್ಪ್ ಆಗ್ತೈತೆ ಸರ್. ಒಳ್ಳೆಯದು ಬಸಣ್ಣ ಮತ್ತು ಸುಜಾತಮ್ಮ ಅವರೇ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಗುಡ್ಡೇಹಳ್ಳಿಯ ಕೃಷಿಕ ದಂಪತಿಗಳಾದ ಸಿಎನ್ ಬಸಣ್ಣ ಹಾಗೂ ಸಿಬಿ ಸುಜಾತ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳ ಸಿದ್ದೇಶ್. ಏನವ್ವ ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶ್ಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕ್ಕೂ ಸಹಾಯ ಮಾಡ್ತೀನಿ. ಅಶಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ, ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಪೇಟೆ ಧಾರಣೆಯಲ್ಲಿ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಗರಿಷ್ಠ 1681 ರೂಪಾಯಿ. ಹರಳು ಬೀಜ ಕ್ಯಾಸ್ಟ್ರೋಲ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ 5322 ಕನಿಷ್ಠ ಮತ್ತು ಗರಿಷ್ಠ ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 5868 ರೂಪಾಯಿ, ಗರಿಷ್ಠ 7734 ರೂಪಾಯಿ. ಅಲಸಂದೆ ಕೌಪಿಯ ಕ್ವಿಂಟಾಲ್ಗೆ ಕನಿಷ್ಠ 5319 ರೂಪಾಯಿ, ಗರಿಷ್ಠ 8609 ರೂಪಾಯಿ. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1431 ರೂಪಾಯಿ, ಗರಿಷ್ಠ 1525 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 835 ರೂಪಾಯಿ, ಗರಿಷ್ಠ 1703 ರೂಪಾಯಿ. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2300 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2133 ರೂಪಾಯಿ, ಗರಿಷ್ಠ 2281 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 4365 ರೂಪಾಯಿ, ಗರಿಷ್ಠ 4711 ರೂಪಾಯಿ. ಹಲೋ ಅಪ್ಪ, ಮುಂದಿನ ತಿಂಗಳು ನಿನಗೆ ಅಮ್ಮಂಗೆ ಫಾರಿನ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಇಬ್ರದು ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅಲ್ವಾ? ನಿಮ್ಮಮ್ಮ ಎರಡನೇ ಡೋಸ್ ಬೇಡ ಅಂದ್ಬಿಟ್ಲು ಮಗಳೇ. ಅಯ್ಯೋ ಅಪ್ಪ, ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಬಿಡೋದೇ ಇಲ್ಲ. ಇನ್ನು 1 ತಿಂಗಳು ಸಮಯ ಇದೆ, ನಾಳೆನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಎರಡನೇ ಡೋಸ್ ತಗೊಂಡ್ರೆ ಕೋವಿಡ್ ನಿಂದ ಸುರಕ್ಷಿತವಾಗೂ ಇರಬಹುದು. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಹೆಸರುಕಾಳು ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1461 ರೂಪಾಯಿ. ನೆಲಗಡಲೆ ನಾಟಿ ಕ್ವಿಂಟಾಲ್ಗೆ 2150 ರೂಪಾಯಿ ಕನಿಷ್ಠ, ಗರಿಷ್ಠ 7909 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1000 ರೂಪಾಯಿ, ಗರಿಷ್ಠ 1735 ರೂಪಾಯಿ. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2189 ರೂಪಾಯಿ, ಗರಿಷ್ಠ 5559 ರೂಪಾಯಿ. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2209 ರೂಪಾಯಿ, ಗರಿಷ್ಠ 7522 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 4678 ರೂಪಾಯಿ, ಗರಿಷ್ಠ 5200 ರೂಪಾಯಿ. ಜಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಸ್ಥಳೀಯ

ಮಾತನಾಡು. ಬಾಗ್ಲಲ್ಪ ಚಾರಿ ಮರ ಕಿತ್ತಲ್ ಕಿತ್ಲೇ ಮರ